50 languages. 86 86 أسئلة صيغة الماضي رقم 2 ಪ್ರಶ್ನೆಗಳು ಭೂತಕಾಲ 3 أية ربطة عنق ارتديت؟ ನೀನು ಯಾವ ಟೈ ಧರಿಸಿದೆ? أية سيارة اشتريت؟ ನೀನು ಯಾವ ಕಾರ್ ಖರೀದಿಸಿದೆ? ما الصحيفة التي اشتركت بها؟ ನೀನು ಯಾವ ಪತ್ರಿಕೆಗೆ ಚಂದಾದಾರನಾದೆ? من رأيت؟ ನೀವು ಯಾರನ್ನು ನೋಡಿದಿರಿ? من غابلت؟ ನೀವು ಯಾರನ್ನು ಭೇಟಿ ಮಾಡಿದಿರಿ? على من تعرفت؟ ನೀವು ಯಾರನ್ನು ಗುರುತಿಸಿದಿರಿ? متى استيقظت؟ ನೀವು ಎಷ್ಟು ಹೊತ್ತಿಗೆ ಎದ್ದಿರಿ? متى بدأت؟ ನೀವು ಎಷ್ಟು ಹೊತ್ತಿಗೆ ಪ್ರಾರಂಭಿಸಿದಿರಿ? متى توقفت؟ ನೀವು ಎಷ್ಟು ಹೊತ್ತಿಗೆ ಮುಗಿಸಿದಿರಿ? لم استيقظت؟ ನಿಮಗೆ ಏಕೆ ಎಚ್ಚರವಾಯಿತು? لم أصبحت مدرسا؟ ನೀವು ಏಕೆ ಅಧ್ಯಾಪಕರಾದಿರಿ? لماذا استقليت سيارة أجرة؟ ನೀವು ಟ್ಯಾಕ್ಸಿಯನ್ನು ಏಕೆ ತೆಗೆದುಕೊಂಡಿರಿ? من أين أتيت؟ من أين قدمت؟ ನೀವು ಎಲ್ಲಿಂದ ಬಂದಿದ್ದೀರಿ? إلى أين تذهب؟ ನೀವು ಎಲ್ಲಿಗೆ ಹೋಗಿದ್ದೀರಿ? أين كنت؟ ನೀವು ಎಲ್ಲಿದ್ದೀರಿ? من ساعدت؟ ನೀನು ಯಾರಿಗೆ ಸಹಾಯ ಮಾಡಿದೆ? لمن كتبت؟ ನೀನು ಯಾರಿಗೆ ಬರೆದೆ? من أجبت؟ ನೀನು ಯಾರಿಗೆ ಉತ್ತರ ಕೊಟ್ಟೆ?